ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ಕೃಷಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಆ ಭಾಗದೊಳಗಿರುವಂತಹ ರೈತರಿಗೆ ಅಪ್ಪವರು ಏನು ಕೃಷಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರ ಪ್ರಭಾವ ಆ ಕ್ಷೇತ್ರದೊಳಗೆ ಅದ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥದ್ದು. ಆದ್ರೆ ನಮ್ಮ ನಾಡಿನ ಉಳಿದಂತಹ ರೈತರಿಗೆ ಅವರ ಒಂದು ಕೃಷಿ ಮಾರ್ಗದರ್ಶನ ಇವತ್ತಿನ ದಿವಸ ಬೇಕಾಗಿದೆ. ಅದಕ್ಕಾಗಿ ಅವರು ನಮ್ಮ ಸ್ಟುಡಿಯೋಕ್ಕೆ ದಯಮಾಡಿಸಿದ್ದಾರೆ. ಈ ಸಂದರ್ಭದೊಳಗೆ ಯಾವ ರೀತಿ ಅವರು ಕಳೆದ 15 ವರ್ಷಗಳಿಂದ ತಮ್ಮನ್ನೇ ತಾವು ಕೃಷಿ ಒಳಗೆ ಅಳವಡಿಸಿಕೊಂಡು ಅವರು ಜಗತ್ತಿಗೆ ಕೃಷಿ ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇಳೋಣ. ಪ್ರಥಮದಲ್ಲಿ ವಿಶ್ವಾರಾಧ್ಯರನ್ನ ಬಸವಾಂಬೆಯನ್ನು ಸ್ಮರಿಸಿಕೊಳ್ಳುತ್ತಾ, ನಾನು ಕೃಷಿಯನ್ನು ಮಾಡಬೇಕಾದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಮಠದ ಆವರಣದಲ್ಲಿ 4 ಎಕರೆ ವಿಸ್ತೀರ್ಣದಲ್ಲಿ ಒಂದು ಬನ್ನಿ BT ಅಂತನ್ನುವಂಥ ತಳಿಯನ್ನು ಕಂಪನಿಯವರು ಬಂದು ನಮಗೆ ಕೊಟ್ಟರು. ಆ ತಳಿಯನ್ನು ನಾನು ಒಬ್ಬನೇ ಫಸ್ಟ್ ಮಾಡಿದ್ದು. ನಮ್ಮ ಊರಲ್ಲಿ ಹತ್ತಿ ಏನು ಮಾಡಲಿಲ್ಲ ಭಾಳ ಮಂದಿ. ಆ ತಳಿಯನ್ನು ಹಚ್ಚಿದಾಗ ಅದಕ್ಕೆಲ್ಲ ಭಾಳ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ವಿ. ಅದು ಗಿಡ ಬಂತು ಚೆನ್ನಾಗಿ. ಮುಂದೆ ಅದು ಯಾವ ರೀತಿ ಬಂತು ಅಂತಂದರೆ, ಒಂದು ಗಿಡಕ್ಕೆ ಭಾಳ ಆದರೆ 100 ಕಾಯಿ ಆದರೆ ಭಾಳಷ್ಟು ಆಯ್ತು. ಅದು ಗಿಡದ ಎಷ್ಟು ಬೆಳವಣಿಗೆ ಆಯ್ತು ಅಂತಂದರೆ ಒಳಗೆ ಹೋದ್ರೆ ಕಾಣಂಗಿಲ್ಲ, ಅಷ್ಟು ಎತ್ತರದಲ್ಲಿ ಬೆಳೆದು ಪೂರ ತಳದಿಂದ ಬಿಡದ ತನಕೂ ಕಾಯಾಗಿ ಕಾಯಿ ವಜ್ಜಾಗಿ ಗಿಡ ಮುರಿದು ಬೀಳಕತ್ತ. ಮುರಿದು ಬೀಳೋದು ಕಂಡಾಗ ನಾವು ಅಂದ್ಕೊಂಡ್ವಿ ಇದು ಮುರಿದು ಬೀಳಕತ್ತಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ಬಿದಿರ ಕಟ್ಟಿಗೆಗಳನ್ನು ತರಿಸಿ ಅದನ್ನೇನಪ್ಪ ಅಂದ್ರೆ ನಾವು ನಡೆಯಾಕಿ ಆಳುಗಳು ಹಚ್ಚಿ ಪೂರ ಕಡಿ ಮಾಡಿದ್ವಿ. ಸುಮಾರು ಒಂದು 15-20 ಹಳ್ಳಿಯ ರೈತರು ಕೂಡ ಬಂದು ಬಂದು ನೋಡಿ ನೋಡಿ ನೀವು ಯಾವ ಪ್ರಕಾರ ಮಾಡಿರಿ ಏನು ಮಾಡಿರಿ ಅನ್ನುವಂಥ ಸಲಹೆಯನ್ನು ಕೂಡ ಕೇಳಿದರು. ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಈ ತಳಿ ಭಾಳ ಉತ್ತಮವಾದಂಥ ತಳಿ ಅದ, ನೀವು ಎಲ್ಲರೂ ಮುಂದಿನ ಸಾರಿ ಮಾಡಿರಿ ಅಂತ ಹೇಳಿದಾಗ ಮಳೆ ವರ್ಷ ಎಲ್ಲ ಕಡೆಗೂ ಆ ತಳಿಯನ್ನು ಮಾಡಿದರು. ಒಳ್ಳೆಯ ಇಳುವರಿಯನ್ನು ಪಡೆದರು. ಯಾವುದೇ ಮಾಡಬೇಕಾಯ್ತಂದ್ರೆ ನಾವು ಒಂದೇ ಒಂದು ತಳಿ ಮಾಡೋಂಗಿಲ್ಲ, ಯಾವುದೇ ಒಂದು ತೊಗರಿ ಬೀಜ ಆಗಿರ್ಬೋದು, ಹೆಸರು ಬೀಜ ಆಗಿರ್ಬೋದು, ಏನೇ ಮಾಡಬೇಕಾಗಿತ್ತಂತಂದ್ರೆ ನಾನು ಪ್ರತಿ ವರ್ಷ ಒಂದು ಹೊಸದನ್ನು ಮಾಡುವಂಥದ್ದು ಒಂದು ಹವ್ಯಾಸ ನನಗೆ. ಹೋದ ವರ್ಷ ನಾವೇನಪ್ಪ ಅಂದ್ರೆ ಮೆಣಸಿನ ಗಿಡ ಯಾರೂ ಮಾಡಿದ್ದಿಲ್ಲ ನಮ್ಮಲ್ಲಿ. ಸುಮಾರು 1 ಎಕರೆ 2 ಎಕರೆ ಮಾಡ್ಬೇಕು, ಭಾಳ ಖರ್ಚದ ಅಂತ ತಿಳ್ಕೊಂಡು ಹಿಂಜರಿಯುವಂಥ ರೈತರು ಭಾಳಷ್ಟು ಮಂದಿ ಇದ್ದಾರೆ. ನನಗೆ ಸೊಲ್ಲಾಪುರದಿಂದ ಕೃಷಿ ಒಬ್ಬ ಭಕ್ತರು ಭೇಟಿ ಆದರು, ಇಂಥಲ್ಲಿ ಭಾಳ ಒಳ್ಳೆ ಅಗಿ ಸಿಗುತ್ತವೆ, ನೀವು ತರಿಸಿ ಮಾಡ್ರಿ ಪೋರೆ ಒಳ್ಳೆ ಜಮೀನ ಅದ ಅಂತ ಹೇಳಿದಾಗ ಸುಮಾರು 12 ಎಕರೆದಲ್ಲಿ ನಾನು ಮೆಣಸಿನ ಗಿಡವನ್ನು ಮಾಡಿದೆ. ನನ್ನ ನೋಡಿ ಭಾಳ ಮಂದಿ ಸುಮಾರು 150 ಜನರು ಕೂಡ ರೈತರು ನಮ್ಮ ತಳಿ ಏನದ ತಂದರು. 155 ಏನಪ್ಪ ಅಂತಂದ್ರೆ ಅದು ಸಿಜೆಂಟಾ ಕಂಪ್ನಿದು ತಂದು ಹಚ್ಚಿದ್ವಿ. ಹಚ್ಚಿ ಅದನ್ನು ಯಾವ ಪ್ರಕಾರ ಬೆಳೀತು ಅಂತಂದರೆ ಭಾಳಷ್ಟು ಕಡೆ ರೋಗ ಬಿದ್ದು ಏನೆಲ್ಲ ಆಗಿತ್ತಂದರೂ ಕೂಡ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ ವಾರದಾಗ 2 ಸಾರಿ ಅಂತೂ ಹೊಲಕ್ಕೆ ಹೋಗಿ ನೋಡಿ ಅದು ಮೆಣಸಿನ ಗಿಡ ಹೆಂಗದಂದ್ರೆ ಎಣ್ಣೆ ಹೊಡೆದು ಬಂದಿವಪ್ಪ, ಒಂದು ವಾರ ಬಿಟ್ಟು ಹೋದ್ರು ಅಂತಂದ್ರೆ ನಡೆಯಂಗಿಲ್ಲ, ಅದು ಒಂದೊಂದು ತಾಸಿಗೂ ಅದರದ್ದು ಚೇಂಜಸ್ ಆಗ್ತಿರ್ತದೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಹೋಗಿ ನೋಡಿದಾಗ ಅದಕ್ಕೆ ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಸರಿಯಾಗಿ ಇಳುವರಿ ಮಾಡ್ಬೇಕಾದ್ರೆ ನೋಡಿದ್ರೆ ನಮ್ಮ ಎದಿಮಠ ಗಿಡ ಬಂತದೆ ಎಲ್ಲ 12 ಎಕರೆ ಹೊಲನು ಪ್ಲಾಟ್ ಬಂದ್ಬಂದು ನೋಡಿ ಹೋಗೋರು. ಆ ಕಾಯಾದಾಗಂತೂ ಕಾಶಿ ಜಗದ್ಗುರು ಮಹಾಸನ್ನಿಧಾನನೇ ಹೊಲಕ್ಕೆ ಪಾದಾರ್ಪಣೆ ಮಾಡಿಸಿದ್ವಿ. ನೋಡಿ ಅಂದ್ರು ಸ್ವಾಮಿಗಳ ನೀವು ಯಾವ ರೀತಿ ಮಾಡೀರಿ ಇದು ಹೆಂಗೆ ಮಾಡೀರಿ ಅಂತಂದಾಗ ಏನಿಲ್ಲ ಬುದ್ಧಿ, ಇದಕ್ಕೆ ಹೆಂಡಿ ಗೊಬ್ಬರ ಆಕಳ ಗೋಮೂತ್ರದಿಂದ ಕೆಲವೊಂದು ಮಾಡ್ಕೊಂಡು ಬಂದಿದ್ವಿ ಅಂತ ಹೇಳಿದಾಗ ಆ ಕೊಂದೊಂದು ಕಾಯಿ ಸೈಜ್ ನೋಡಿದರೆ ಒಂದು ಗೇಣಿಂತನ ಕಾಯಿ ಬೆಳವಣಿಗೆ, ಅದು ಗಿಡ ವಜ್ಜಾಗಿ ನೆಲಕ್ಕೆ ಬಿದ್ದಿತ್ತು. ಅದು ಕೆಂಪಾದಾಗಂತೂ ಭಾಳ ಮಂದಿ ಬಂದು ಬಂದು ನೋಡಿ ನೋಡಿ ಹೋದರು. ನೋಡಿ ಹೋದ್ಮೇಲೆ ಸುಮಾರು ಈಗ 20 ಕ್ವಿಂಟಲ್ ಏನಪ್ಪ ಅಂದ್ರೆ ಮೆಣಸಿನಕಾಯಿ ತೆಗೆದಿವಿ ನಾವು. ಅಚ್ಚಿ ವರ್ಷ ಸುಮ್ಮ ಸ್ವಲ್ಪ ಮಾಡಿದ್ದೀವಿ, ಒಂದು 4 ಎಕರೆದಲ್ಲಿ ಮಾಡಿದ್ವಿ. ಅದೇ ವೆರೈಟಿನ ಏನಪ್ಪ ಅಂದ್ರೆ 24,000 ಕ್ವಿಂಟಲ್ದಂಗ್ ಮಾರಿತ್ತು. ಅದನ್ನು ನೋಡಿ ಭಾಳ ಮಂದಿ ರೈತರು ಅಪ್ಪವ್ರು ಮಾಡ್ಯಾರ ಈ ವರ್ಷ ನಾವು ಮಾಡ್ಬೇಕಂತ ತಿಳ್ಕೊಂಡು 50 ಮಂದಿ ರೈತರು ಕೂಡ ಮಾಡಿದರು. ಆದರೆ ಬೆಲೆ ಸಿಗಲಿಲ್ಲ ಅವರಿಗೆ. ಅದು ಸಿಜೆಂಟಾ ಬ್ಯಾಡಿಗೂ ಕೂಡ ಮಾಡಿದ್ವಿ, ಅದು 80,000 70,000 ಅಂತ ಮೊದಲು ಕೇಳಿದ್ವಿ. ಈಗ ಅದೇ ಸಿಜೆಂಟಾ ಬ್ಯಾಡಿಗೆ ಏನಪ್ಪ ಅಂದ್ರೆ 10,000 ಕೇಳಂಗಿಲ್ಲ. ಹಾಗಾಗಿ ನಾವು ಏನು ಮಾಡಿವಿ ಅಂದ್ರೆ ಭಾಳಷ್ಟು ರೈತರು ಬೆಳೆದರು, ಹೆಚ್ಚೆಚ್ಚವಾಗಿ ಎಲ್ಲ ಕಡೆಗೂ ಒಳ್ಳೆ ಇಳುವರಿ ಬಂತು, ಬೆಳೆನೂ ಚೆನ್ನಾಗಿ ಬಂತು. ಆದರೆ ರೈತರಿಗೆ ಅದು ರೇಟ್ ಸಿಗಲಾರ ಬಿಟ್ಟಿಗೆ ಈ ವರ್ಷ ಕೆಲವೊಂದು ರೈತರು ಅದನ್ನು ಕಮ್ಮಿ ಮಾಡಿದ್ದಾರೆ. ಆದರೂ ನಾನು ಬಿಟ್ಟಿಲ್ಲ, ಆದರೂ ಮತ್ತೆ 4 ಎಕರೆ ವಿಸ್ತೀರ್ಣದಲ್ಲಿ ಮತ್ತೆ 1 ವರ್ಷ ಹೆಚ್ಚು ಕಮ್ಮಿ ಆಗ್ತಿರ್ತದೆ ರೇಟ್ನಲ್ಲಿ ಅಂತ ತಿಳ್ಕೊಂಡು ಮಾಡಿದ್ದೀವಿ. ಆದರೂ ಕೆಲವು ರೈತರು ಮಾಡಿದ್ದಾರೆ. ಈ ವರ್ಷ ನಾವು ನಮ್ಮ ತೆಗ್ಗೇಳಿ ಸರ್ ಅವರ ಒಂದು ಮಾರ್ಗದರ್ಶನದೊಳಗೆ ತೊಗರಿ ತಳಿಯನ್ನು ಹೊಸ ತಳಿ ಮತ್ತು ಅವರಿಗೆ ಕೇಳಿಕೊಂಡು ಬಿತ್ತಿದ್ದೇವೆ. ಈಗ ಸುಮಾರು ಒಂದು ಮಳೆ ಬಿದ್ದರೆ ಒಂದು 100 ಚೀಲ ಆಗ್ಬೇಕು ಅದು ನನ್ನ ಅನಿಸಿದ ಮಟ್ಟಿಗೆ. ಹೆಸರಾದ್ರೆ ಭಾರಿ ಅದ್ಭುತವಾದಂಥ ಹೆಸರು ಬೆಳೆ ತೊಗರಿನೂ ಅದರಲ್ಲಿ ಸೇರಿಸಿ ಬಿತ್ತಿದ್ದೇವೆ. ಈಗ ಆಲ್ರೆಡಿ ಆ ಹೊಲದಲ್ಲಿ ಕಸ ನಡೆದು ತೆಗೆಯಕತ್ತಿದೆ. ಎಷ್ಟು ಎಕರೆ ಒಳಗೆ ಈಗ ಈ ವರ್ಷ 16 ಎಕರೆದಲ್ಲಿ ತೊಗರಿ ಹೆಸರು ಮಾಡಿದ್ವಿ. ಅದರಲ್ಲಿ 2 ಸಾಲು ಹೆಸರು 1 ಸಾಲು ತೊಗರಿ ಮಾಡಿದ್ದೀವಿ ರೀ. ಮತ್ತೊಂದು 4 ಎಕರೆ ಅಂದ್ರೆ ಒಂದು 18-20 ಎಕರೆ ಏನಪ್ಪ ಅಂದ್ರೆ ಹತ್ತಿ ಮಾಡಿದೀವಿ. ಹತ್ತಿ ಬೆಳೆ ಈಗ ನೋಡಪ್ಲೆ ಅದು ಹೋದ ವರ್ಷ ಮೆಣಸಿನ ಗಿಡ ಮಾಡಿದ ಪ್ಲಾಟೆ ಈ ವರ್ಷ ಹತ್ತಿ ಮಾಡಿದೀವಿ. ಆ ಹತ್ತಿ ಏನಪ್ಪ ಅಂದ್ರೆ ಈಗ ಆ ಭಾಗದಲ್ಲೇ ಬಂದು ನೋಡುವಂಥದ್ದು ಆಗಿಬಿಟ್ಟದ. ಆ ಪ್ರಕಾರ ನಾವು ಒಂದು ಸ್ವಲ್ಪ ಸರಿ ಬರಲಿ ಏನೇ ಬಂದರೂ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಯಾವುದೇ ಬೆಳೆ ಬೆಳಿಬೇಕಾಯ್ತಂದ್ರೆ ನಾವು ಭಾಳ ಅದರ ಮೇಲೆ ಶ್ರದ್ಧಾ ಇರಬೇಕಾಗ್ತದೆ. ಅದಕ್ಕೆ ಶ್ರದ್ಧಾವಾನ್ ಲಭ್ಯತೆ ಜ್ಞಾನ ಅಂತ ಹೇಳ್ತಾರಲ್ಲ, ಓದಿನಲ್ಲಿ ಆಗಿರ್ಬೋದು ಕೃಷಿ ಒಳಗಾಗಿರ್ಬೋದು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಮ್ದು ಶ್ರದ್ಧೆ ಇರಬೇಕಾಗ್ತದೆ. ಹಾಗಾಗಿ ಈಗ ಪ್ರತಿ ವರ್ಷನೂ ಕೂಡ ನಾವು ಒಂದೊಂದು ಬೆಳೆಯನ್ನು ಮಾಡಿದ್ದೀವಿ. ಈ ವರ್ಷ ಹೆಸರು ತೊಗರೆ ಮತ್ತು ಹತ್ತಿನೂ ಕೂಡ ಮಾಡಿದ್ದೇವೆ. ಮತ್ತು ಈ ಮೆಣಸಿನ ಗಿಡನೂ ಕೂಡ ಈ ವರ್ಷ ಮತ್ತೂ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ರೈತರು ಹೇಳೋದೇನು ಅಂತಂದ್ರೆ ನೀವೆಲ್ಲ ಸೋಮಾರಿಗಳಾಗಬೇಡ್ರಿ. ಜಮೀನಿದ್ದನು ಕೂಡ ಬಡವರಾಗಿದ್ದೀರಿ ನೀವೆಲ್ಲ. ಏನಪ್ಪ ಅಂದ್ರೆ ಬೇರೆಯವರಿಗೆ ಆಂಧ್ರದವ್ರಿಗೆ ಕಟ್ಗೋತಿಗೆ ಹಾಕ್ತೀರಿ, ಆಂಧ್ರದವ್ರ ಬಲಿ ಕೊಟ್ಟಿಗೆ ಅವ್ರ ಬಲಿ ಹೆಣ್ಣು ಹಿಡ್ಲಕ್ಕೆ ಹೋಗ್ತೀರಿ, ಕುಂತುಂಡ್ರ ಸಾಲ ಆಗ್ತದೆ, ದುಡಿದುಂಡ್ರೆ ಏನಕ್ಕೆ ಆಗಂಗಿಲ್ಲ. ಹಿಂಗಾಗಿ ನಮ್ಮ ಭಾಗದ ರೈತರು ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಇವತ್ತು ಆಂಧ್ರದಿಂದ ಬಂದಿರತಕ್ಕಂಥ ರೈತರ ಬಲ್ಲಿ ಹೊಲಗಳನ್ನು ಮಾರಿ ಅವ್ರ ಬಲ್ಲಿ ಎಣ್ಣೆ ಹೊಡ್ಲಿಕ್ಕೆ ಹೋಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಓದು ಕಲಿಸೋದ್ರ ಜೊತೆಗೆ ಕೃಷಿನೂ ಕೂಡ ಇರಬೇಕನ್ನುವಂಥದ್ದು ನಮ್ಮ ಆಶಯ ಅದ. ಹಾಗಾಗಿ ನಮ್ಮ ಶಾಖಾಪುರದಲ್ಲಿ ಸುಮಾರು ಒಂದು 50 ಹುಡುಗರಂತರ ಅವರು ಎಲ್ಲ ರೈತರೇ. ಅಂಥವ್ರನ್ನ ನಾವೇನಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳ ಇರ್ತದೆ, ನಾವೇನಪ್ಪ ಅಂದ್ರೆ ಕಣೇರಿ ಮಠಕ್ಕೆ ಸುಮಾರು ಒಂದು 50 ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬೆಳೆಗಳ ಬಗ್ಗೆ ಯಾವ ರೀತಿ ಮಾಡ್ತಾರೆ ಯಾವ ಇದು ಅದನ್ನು ತಿಳ್ಕೊಂಡು ನೋಡಿದಕೊಂಡು ಬಂದಾಗ ನಮಗೂ ಅಲ್ಲಿದು ಭಾಳಷ್ಟು ಹಿಡಿಸುತ್ತೆ ನಮಗೆ. ಯಾಕಂದ್ರೆ ಸಾವಯವ ಕೃಷಿ ಒಳಗೆ ಭಾಳ ಅದ್ಭುತವಾದಂಥ ಸಾಧನೆ ಮಾಡಿರ್ತಕ್ಕಂಥದ್ದು ಕಣೇರಿ ಮಠ. ಸುಮಾರು 3,000 ಗೋಗಳನ್ನು ಅಲ್ಲಿ ಸಾಕಿದ್ದಾರೆ. ಅವು ಯಾವ ರೀತಿ ಬೆಳವಣಿಗೆ ಯಾವ ರೀತಿ ವ್ಯವಸ್ಥೆ ಆ ಪ್ರಕಾರ ಮಾಡ್ತಾರೆ. ಹಾಗಾಗಿ ನಮ್ಮ ಮಠದಲ್ಲೂ ಕೂಡ ಗೋಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಒಳ್ಳೆ ಒಳ್ಳೆ ತಳಿಗಳು ಅಂದ್ರೆ ಒಂದೊಂದು ತಳಿ ಹೊಸ ಹೊಸ ತಳಿಗಳು, ದೇವಣಿ ತಳಿ ಆಗಿರ್ಬೋದು, ನಮ್ಮ ಈಗಿನ ಜವಾರಿ ತಳಿ ಆಗಿರ್ಬೋದು. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ನೋಡಿದೆ ಅಂದ್ರೆ ಅಲ್ಲಿ ಒಂದು ಆಕಳ ತಗೊಂಡೇ ಬರ್ತೀನಿ. ಈ ಮೊನ್ನೆನೆ ಹಿಂಗ ಹೋಗೋ ಒಳಗೆ ದಾರಿಯಾಗ ಹೊಡ್ಕೊಂಡು ಹೊಂಟಿದ್ರು ಒಂದು ಆಕಳ, ಒಳ್ಳೆ ಆಕಳ ಅದು. ಅದನ್ನ ನೋಡಿ ಹಂಗೆ ದಾರಿ ನಿಂದಿರಿಸಿ ಅಲ್ಲೇ ಮುಗಿಸಿ ಹಂಗೆ ಗಾಡಿ ಹಾಕೊಂಡೇ ಬಂದ್ಬಿಟ್ಟಿದ್ವಿ. ಎಷ್ಟು ಆಕಳ ಅದಾವ್ರಿ? ಒಂದು 10 ಆಕಳದವ್ರಿ. ಹತ್ತು ಆಕಳದವ. ಇನ್ನೂ ಕೂಡ ಒಂದು 50 ಆಕಳುಗಳು ಮಾಡಿ ಗೋಶಾಲೆ ಮಾಡಿ ಅದರ ಜೊತೆಗೆ ಆ ಶೆಗಣಿಯಿಂದ ಬರ್ತಕ್ಕಂಥದ್ದು ಕೆಲವೊಂದು ವಿಭೂತಿಗಳನ್ನ ಮಾಡ್ಬೇಕನ್ನೋ ಉದ್ದೇಶ ಅದ. ಹೊಲಗಳಿಗೆ ನಮ್ಗೆ ಒಳ್ಳೆ ಹೆಲ್ಪ್ ಆಗ್ತದೆ. ಈಗ ಗೊಬ್ಬರ ಸಂಪೂರ್ಣವಾಗಿ ತಗೊಂತೀವಿ, ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೊಂದು ಬೇರೆ ಬೇರೆ ಇದು ಹೇಳಿದ್ದಾರೆ ಕಣೇರಿ ಸ್ವಾಮೀಜಿ ಅವರು. ಆ ರೀತಿ ಒಳಗೆ ಮಾಡ್ಬೇಕಂತ ತಿಳ್ಕೊಂಡು ನಾವು ಏನೇ ಕಸ ಕಡ್ಡಿ ಬಿದ್ದರೆ ಸುಡಂಗಿಲ್ಲ. ಈ ನಮ್ಮ ಮಠದಲ್ಲಿ ಸಾಕಷ್ಟು ಗಿಡಗಳಿದಾವೆ. ಆ ತಪ್ಪಲುಗಳನ್ನ ಕೆಲವು ಹುಡುಗರು ಸುಡಾಕತ್ತಿರು ಒಂದಿನ ನೋಡಿದೆ. ಸುಡಬೇಡ್ರಪ್ಪ, ಇದು ಮೈದು ಇದಕ್ಕೆ ಹಾಕ್ರಿ, ಗಟಾರಕ್ಕೆ ಹಾಕಿದ್ರೆ ಅಂದ್ರೆ ಅದು ಗೊಬ್ಬರ ಆಗ್ತದೆ ಅಂತ ಹೇಳಿ ನಾವು ಹೊಲಗಳದಾಗ ಯಾವುದೇ ಬೆಳೆ ಬೆಳೆದ್ರು ಕೂಡ ಒಳಗೆ ಮಾಡಿಕೊಂಡು ಈಗ ಮಾಡ್ತಾ ಇದ್ವಿಲ್ಲ, ಅದು ಭೂಮಿಯೊಳಗೆ ಒಂದು ಒಳ್ಳೆ ಫಲವತ್ತಾದಂಥ ಒಂದು ಇದು ಬರ್ತದೆ. ನಾವು ಬರೇ ಇಟ್ಪ ಅಂತಂದ್ರೆ ಉರಿ ಹಚ್ಚೋದು ಸುಡೋದು ಉರಿ ಹಚ್ಚೋದು ಸುಡೋದ್ರಿಂದ ನಮಗೆ ಒಳ್ಳೆ ಇದು ಬರೋಂಗಿಲ್ಲ. ಹಾಗಾಗಿ ನಾವೇನಪ್ಪ ಅಂದ್ರೆ ಇವಾಗ ಒಳ್ಳೆ ಈಗ ನಮ್ಮ ಮನೆಗಳಿಗೆ ನೀವು ಒಂದು ಸಾರಿ ಬಂದು ನೋಡಿದ್ರು ನೋಡಬಹುದು. ಈಗ ನಮ್ಮ ತೆಗ್ಗಳ ಸರ್ ಅಂತೂ ಬಂದಿದ್ದಾರೆ ಸರಿ ನಮ್ಮ ಜಾತ್ರೆಯೊಳಗೂ. ನನಗೆ ಏನು ಕಾಯಸ ಅಂದ್ರೆ ಕೃಷಿ ಮೇಳ ಮಾಡಬೇಕು. ಹಿಂದಿನ ಕಾಲದ ಕೃಷಿನೇ ಬೇರೆ, ಈಗಿಂದು ಭಾಳ ಸರಳತೆ, ಎಲ್ಲ ಯಂತ್ರಗಳು ಬಂದಿದ್ದಾವೆ. ಅವಾಗೆಲ್ರಿ ಅವಾಗ ಏನೂ ಇರಲಿಲ್ಲ ರೈತರಿಗೆ, ಬರೀ ಒಂದು ಜೋಳ ಒಂದು ಹತ್ತಿ ಬಿಟ್ಟರೆ ಮತ್ತೊಂದು ಯಾವ ಬೆಳೆ ಬೆಳೀತಿರಲಿಲ್ಲ. ಹೀಗಾಗಿ ಅನೇಕ ಕೃಷಿ ತಜ್ಞರು ಕೂಡ ಬರ್ತಾ ಇದ್ದಾರೆ. ನಾನು ನಮ್ಮ ತೆಗ್ಗಳ ಸರ್ ಅವ್ರಿಗೂ ಕೂಡ ಜಾತ್ರೆಗೊಮ್ಮೆ ಕೃಷಿ ಮೇಳ ಮಾಡ್ತಾ ಇದ್ದೀವಿ, ಅದರ ಹೆಚ್ಚಿನ ಆಸಕ್ತಿನ ತೋರಿಸ್ತಾ ಇಲ್ಲ ಜನರು. ಈಗ ಕೆಲವು ಮಂದಿ ಬಂದು ಅವರ ಉಪನ್ಯಾಸದಲ್ಲಿ ಬರುವಂತ ಬೀಜದ ಬಗ್ಗೆ ಆಗಿರ್ಬೋದು, ಬರುವಂತ ರೋಗಗಳ ಬಗ್ಗೆ ಆಗಿರ್ಬೋದು, ಹಿಂಗೆಲ್ಲ ನಾನು ಕೃಷಿ ಮೇಳಗಳನ್ನು ಮಾಡ್ಕೋತೇ ಬಂದಿದ್ದೀನಿ. ಇನ್ನೂ ಹೆಚ್ಚಿನ ಪ್ರೇರಣೆ ಏನಪ್ಪ ಅಂದ್ರೆ ಈ ಯುವ ರೈತರು ಏನದಾರಲ್ಲ, ಯುವಕರು ಏನದಾರಲ್ಲ, ನೀವು ಬೇರೆ ದುಶ್ಚಟಗಳಿಗೆ ಬಲಿಯಾಗದೆ ನೀವು ಸ್ವಂತ ಜಮೀನಿನೊಳಗೆ ದುಡಿದು ಉಂಡದ್ದಾದ್ರೆ ಯಾವುದು ಕೊರತೆ ಆಗಂಗಿಲ್ಲ. ನಾನು ಕೂಡ ಕಾಶಿ ಜಗದ್ಗುರುಗಳ ಸಂಘಟ ಹಾಂಗ್ಕಾಂಗ್ ಅಲ್ಲಿಂದ ವೀರಶೈವ ಸಮಾಜದ ಒಂದು ಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಜಮೀನೇ ಇಲ್ಲ, ಹಾಂಗ್ಕಾಂಗಿನೊಳಗೆ ಜಮೀನೇ ಇಲ್ಲ. ಬರೀ ಏನಪ್ಪ ಅಂದ್ರೆ ಸಮುದ್ರ, ಸಮುದ್ರದಲ್ಲೇ ಎಲ್ಲ ಬಿಲ್ಡಿಂಗ್ಗಳು ಅದಾವೆ, ಎಲ್ಲನೂ ಅದಾವೆ. ಅಲ್ಲಿ ನಾನು ಹೋಗ್ತಾ ಹೋಗ್ತಾ ನೋಡುವಾಗ ಒಂದು ಬಿಲ್ಡಿಂಗ್ ಮೇಲೆ ಎಲ್ಲಿಂದ ಮಣ್ಣು ತಂದು ಅಗಟಿ ಒಳಗೆ ತರಕಾರಿಗಳನ್ನ ಬೆಳೆದು ನೋಡ್ಕೊಂಡೆ ನಾನು. ಇಷ್ಟೇ ಒಂದು ವಿಸ್ತರಣದೊಳಗೆ ಎಲ್ಲ ಬೆಳೆ, ಬದನೆ ಗಿಡ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಹಿಂಗೆಲ್ಲ ನೋಡ್ಕೊಂತ ನಾನು ಬಂದೆ. ನಮ್ಮಲ್ಲಿ ಇಷ್ಟು ಜಮೀನು ಇಟ್ಕೊಂಡು ಬೊಂಬೈಪ್ಪನ ದುಡಿಯಕ್ಕೆ ಹೋಗ್ತಾರೆ ಇವರು, ಸಡ್ಡಿನ ಮೇಲೆ ಎಲ್ಲ ತರಕಾರಿ ಸ್ವಂತ ಮನೆಯಲ್ಲಿ ಅವರು ಖರೀದಿ ಮಾಡಲಾರ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಮಲ್ಲಿ ಜನರು ಎಷ್ಟು ಸೋಮಾರಿಗಳು ಅನ್ನುವಂಥದ್ದು ಬಂದಾಗ ನಾವು ಎಲ್ಲೇ ಒಂದು ಕಾರ್ಯಕ್ರಮ ಇದ್ದರೂ ಮೊದಲು ನಾವು ರೈತರಿಗೆ ಉತ್ತೇಜನ ಕೊಡ್ತೇವೆ, ಬರ್ರಿ ಅಂತೀವಿ, ಯಾವುದೇ ಇದ್ದರೂ ಕರ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿಗೆ ಕೃಷಿ ಮೇಳಗಳವ, ಒಳ್ಳೊಳ್ಳೆ ವಿಜ್ಞಾನಿಗಳು ಬಂದಾರಂದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನು ತಗೋವಂಥದ್ದಾಗ್ತದೆ. ಅದಕ್ಕೆ ನಮ್ಮಲ್ಲಿ ಸುಮಾರು ಒಂದು 50-100 ಯುವಕರು ಏನಪ್ಪ ಅಂದ್ರೆ ಅವರೆಲ್ಲ ಚಟಗಳು ಬಿಟ್ಟು ಈಗ ನಾವು ಏನೇ ಮಾಡ್ಬೇಕಾಯ್ತ ನಾವು ಹೊಂಟಿವಿ ಅಂದ್ರೆ ನಮ್ಮ ಸಂಘಟ ಅವ್ರ ಹಿಂದೆ 2 ಗಾಡಿ ಇರ್ತವೆ. ಮನ್ನೆನೂ ಹೋಗಿ ಬಂದು ಕಣೇರಿ ಮಠಕ್ಕೆ ಬಂದು ತಲೆ ಕೂದಲಿನಿಂದ ಮತ್ತೊಂದು ಕೆಮಿಕಲ್ಸ್ ಕಂಡು ಹಿಡಿದಿದ್ದಾರೆ, ಇದೇ ನಮ್ಮ ಭಾಗದ ಒಬ್ಬ ಸ್ವಾಮಿಗಳು. ಅದನ್ನು ಲಾಂಚ್ ಆಗುವಂಥ ಕಾರ್ಯಕ್ರಮಕ್ಕೆ ಸುಮಾರು ಒಂದು 50-100 ಜನರಿಗೆ ರೈತರು ಕರ್ಕೊಂಡೋಗಿ ತಿರುಗಾಡಿ ತೋರಿಸಿ ಮಾಡಿದಾಗ ಎಲ್ಲ ರೈತರು ಏನಪ್ಪ ಅಂದ್ರೆ ಈಗ ಅವ್ರ ತಂದೆ ತಾಯಿದವರು ಕೂಡ ನಮಗೆ ಬಂದು ಭಾಳ ಖುಷಿ ಪಡ್ತಾ ಇದ್ದಾರೆ. ಈಗ ಒಂದು 2 ವರ್ಷದಿಂದ ಮಳೆ ಕಮ್ಮಾಗಿ ತೊಗರಿ ಸರ್ ಬೆಲೆ ನಾವು ಪಾಕೆಟ್ ಒಯ್ದಿದ್ವಿ ರಾಯಚೂರು ಪಿಂಕ್ ಅಂತೇಳಿ ಬಿತ್ತಿದೆವು. ಬಿತ್ತಿದ ಮೇಲೆ ನಾಡಿತು, ಏನು ಹೂ ಕಟ್ಟುವಂಥ ಟೈಮಿಗೆ ಮಳೆ ಹೋಗಿಬಿಡ್ತು. ಎಲ್ಲರೂ ಜನರು ಏನಪ್ಪ ಅಂದ್ರೆ ಮನೆಯಾಗ ಕುತ್ಕೊಂಡ್ಬಿಟ್ರು. ಅದು ನೀರು ಬರೋದೇ ನಮ್ಗೆ ವಾರಕ್ಕೊಮ್ಮೆ ಬರ್ತದೆ ಕೆನಲ್ ನೀರು. ನಾವು ವಿಚಾರ ಮಾಡಿದ್ವಿ ಇದು ಹೆಂಗೆ ಮಾಡೋದು, ಬೆಳೆದದ ಈಗ ನೀರು ಬಿಡಲಿಲ್ಲ ಅಂದ್ರೆ ಆಗಲ್ಲ ಅಂತ ತಿಳ್ಕೊಂಡು ದೀಪಾವಳಿ ಹಬ್ಬ ಮಂದಿಯೆಲ್ಲ ಊರಾಗ ಮಾಡಿದರು. ನಾವು ಹೊಲದಲ್ಲೇ ದೀಪಾವಳಿ ಹಬ್ಬ ಮಾಡಿದ್ವಿ. ಹೆಂಗೆ ಮಾಡಿದ್ವಿ ಅಂದ್ರೆ ಹೊಲದಲ್ಲೇ ಸ್ನಾನ, ಅಲ್ಲೇ ಪೂಜೆ, ಎಲ್ಲ ಆಳುಗಳು ತೊಗೊಂಡು 12 ಎಕರೆ ಹೊಲ ಹೊತ್ತೊಂಡತ್ತಾನೆ 24 ಗಂಟೆ ಒಳಗೆ ನೀರು ಉಣಿಸಿಬಿಟ್ಟಿವು. ನೀರು ಉಣಿಸಿಬಿಟ್ಟಿವು, ಬಗಲಾಗಿ ಉಣಿಸಲಾರದವರು ಬಾಟಿಯಾಗಿಬಿಟ್ಟವು. ನಮ್ಮದು ಎಕರೆಕ್ಕೆ 6 ಕ್ವಿಂಟಲ್ದಂಗೆ ತೊಗರಿ ಇಳುವರಿ ಬಂತು. ಊರಾಗ ಹೋದ್ರಪ್ಪಲೆ ಅವ್ರ ಮನೆಯಾಗ ಹೆಣ್ಮಕ್ಳು ಬಯಕ್ಕೆ ಶುರು ಮಾಡಿದ್ರಂತೆ. ಅಪ್ಪವರು ಅಲ್ಲಿ ರಾತ್ರಿ ಆಗಲಿ ಮಾಡಿ ತೊಗರಿ ಬೆಳೆದ್ರು, ನಿಮಗೇನಾಗ್ಯದ ಅಂತಂದಾಗ ಅವ್ರು ನಂಬಲ್ಲಿ ಬಂದರು, ನೀವು ಮಾಡಿ ನಮಗೆ ಬಯಸಾಕತ್ತಿರಪ್ಪವ್ರೆ, ಯಾಕೆ ನೀವು ಮಾಡ್ತೀರಿ ಅಂತ ಕೇಳಿದಾಗ ನಾವು ಅಂದೆ ಯಾರೇ ಇರಲಪ್ಪ, ಯಾವುದೇ ಅನ್ನ ನಾವು ಉಣಬೇಕಾಗಿತ್ತಂದ್ರೆ ಇದೇ ನಮ್ಮ ಬೆವರಿನ ಹನಿಯೋ ಏನು ಮತ್ತೊಬ್ಬರ ಕಣ್ಣೀರಿನ ಹನಿಯೋ ಅನ್ನುವಂಥ ವಿಚಾರ ಮಾಡಿ ನಾವು ಉಣಬೇಕಾಗ್ತದೆ. ಸ್ವಾಮಿಗಳಾಗಲಿ ಯಾರೇ ಆಗಲಿ ಕಾಯಕವೇ ಕೈಲಾಸ ಅಂತ ಬಸವಣ್ಣರು ಹೇಳಿದಾರಲ್ಲ, ಕಾಯಕ ಮಾಡಿದಾಗನೇ ನಮಗೆ ಹಕ್ಕಿರ್ತದೆ, ಹೊರತು ಕಾಯಕಿರ್ಲಾರ್ದೆ ಏನಪ್ಪ ಅಂದ್ರೆ ಸುಮ್ಮನೆ ಉಣೋದಕ್ಕೆ ಹಕ್ಕಿರಂಗಿಲ್ಲ. ಸ್ವಾಮಿಗಳಾಗಲಿ ಯಾರೇ ಆಗಲಿ ಕೃಷಿ ಮಾಡಬೇಕಂತಂದಾಗ ಈಗ ನಮ್ಮ ಹಳ್ಳಿ ಒಂದು ಸುಧಾರಣೆ ಮಾಡಿದ್ದೀವಿ. ಸುಮಾರು ಒಂದು 100 ಮಕ್ಕಳು ಇವತ್ತು ಯುವಕರೆಲ್ಲ ಏನೇ ಮಾಡ್ಲಿಕ್ಕತ್ತರ ನಮ್ಗೆ ಕೂಡ ದನಿಗೂಡಿಸ್ತಾರೆ, ಕಾರ್ಯಕ್ರಮಗಳಲ್ಲಿ ಬರ್ತಾರೆ. ಯಾರ್ಯಾರು ಬಂದಾರಂದ್ರೆ ಅಪ್ಪವ್ರೆ ನಮ್ಗೆ ಹೇಳ್ರಿ ಅಂತಾರೆ. ಮೊದಲು ಯಾರೂ ಬರ್ತಿರ್ಲಿಲ್ಲ, ಬರೀ ಏನಪ್ಪ ಅಂದ್ರೆ ಖಾಲಿ ಕಟ್ಟಿ ಕುಂದ್ರದು, ಅವ ರಾಜಕಾರಣಿ ಹಂಗೆ ಇವ ರಾಜಕಾರಣಿ ಹಂಗೆ ಏನಂತಾರ ಕಟ್ಟಿ ಮೇಲ್ಕೊಂಡು ದಿಲ್ಲಿಯಂಗೆ ಸುದ್ದಿ ಹೇಳೋರು ಅವರು. ಹಿಂಗಾಗಿ ಎಲ್ಲ ರೈತರು ಭಾಳ ಒಂದು ಟೀಮ್ ಆಗಿಬಿಟ್ಟದ. ನಮ್ಮದೇ ಆದಂಥ ಒಂದು 100 ಜನ ಹುಡುಗರು ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳ ಇರ್ತದೆ, ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನಗನ್ನಿಸೋದು ಏನಂತಂದ್ರೆ ಪ್ರತಿಯೊಬ್ಬರು ಯಾರೂ ಕೂಡ ವೇಸ್ಟ್ ಕೂಡದೆ ನಿಮ್ಮ ಹೊಲಗಳಾಗಿರ್ಬೋದು ಯಾವುದೇ ಇದರೊಳಗೆ ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವಂಥ ಕಾರ್ಯ ನಮ್ಮ ಯುವಕರಲ್ಲಿ ಬಹಳ ಜುಮೇದಾರಿ ಅದ. ಬರೀ ಏನಪ್ಪ ಅಂದ್ರೆ ಮೊಬೈಲ್ನಲ್ಲಿ ಆಟ ಆಡದೆ ಮೊಬೈಲ್ನಲ್ಲಿ ನಾವು ಹೊತ್ತುಗಳೋದಕ್ಕಿಂತ ಹೊಲದೊಳಗೆ ಹೋಗಿ ನಿಮ್ಮ ಹೊಲಗಳಲ್ಲೇ ನೀವು ಮಾಡಿದ್ದಾದ್ರೆ ನಿಮ್ಮಂಥ ದೊಡ್ಡ ಸೌಕರ್ಯ ಯಾರೂ ಆಗಂಗಿಲ್ಲ. ಯಾಕಂದ್ರೆ ನಾವೇ ಮತ್ತೊಬ್ಬರಿಗೆ ಕೊಡುವಂಥ ರೈತ ಅಂದ್ರೇನು ಬಹಳ ದೊಡ್ಡ ಧಾನಿ ಅವ. ಯಾವ ರೀತಿ ಧಾನಿ ಅಂತಂದ್ರೆ ಅವ ಬೆಳೆದ್ರನೇ ಎಲ್ಲ ಪಶು ಪಕ್ಷಿಗಳು ಎಲ್ಲನೂ ಎಲ್ಲರಿಗೆ ದಾನ ಮಾಡ್ತಾನವ. ಅಂತ ರೈತನ ಬಿಟ್ಟು ನಾವು ಮತ್ತೊಬ್ಬರ ಬಳಿ ಕೈ ಹಾಕೋದಂತ ಬೇಡ. ರೈತ ಅಂದ್ರೆ ಕೊಡವ ತಗೊಳವಲ್ಲ, ಆ ರೀತಿಯೊಳಗೆ ನೀವು ಕೊಡುವಂಥವ್ರು ಆಗ್ಬೇಕನ್ನುವಂಥ ವಿಚಾರವನ್ನ ನಮ್ಮೆಲ್ಲ ರೈತ ಬಾಂಧವರಿಗೆ ನಾನು ತಿಳಿಸ್ತಾ ಇದ್ದೀನಿ. ನನಗೆಲ್ಲ ಬೇಕಾದಷ್ಟು ಭಕ್ತರಿದ್ದಿರ್ಬೇಕು, ಬೇಕಾದಷ್ಟು ಮಠಕ್ಕೆ ದೇಣಿಗೆ ಕೊಡ್ತಿರ್ಬೋದು, ನನಗೆ ತೃಪ್ತಿ ಇರೋದು ಎದುರಾಗ ಅಂತಂದ್ರೆ ಕೃಷಿ ಒಳಗೆ ತೃಪ್ತಿ ಅದ. ನಮ್ಗೆ ತಾವು ಸ್ವತಃ ಎಲ್ಲ ಕೃಷಿ ಕಾಯಕ ಮಾಡ್ತೀವಿ? ಹಾ, ಕೃಷಿ ಕಾಯಕ ಸ್ವಂತ ಮಾಡ್ತೀವಿ, ಹೋಗ್ತೀವಿ ಸಂಘಟ ಕರ್ಕೊಂಡು ಬರ್ತೀವಿ. ಯಾವ್ದ್ಯಾವ್ದು ಬರ್ತದೆ ಕೃಷಿ ಒಳಗೆ ಅವತ್ತು ಆಳುಗಳು ಇರಲಿಲ್ಲ ಅಂದ್ರೆ ಸ್ವಂತ ನಾವೇ ನಿಂತು ಬಿಡ್ತೀವಿ. ಗಳೆ ಹೊಡೆಯೋದಾಗಿರ್ಬೋದು, ಕೆಲವೊಂದು ನೀರು ಬಿಡೋ ಟೈಮಿಗೆ ಯಾವ ಆಳುಗಳು ಸಿಗಲ್ಲ, ನಾವೇ ನಿಂತು ಬಿಡ್ತೀವಿ ಅಲ್ಲಿ. ಅದರಲ್ಲಿ ಕಡಿ ಕುಂತು ಕೃಷಿಯನ್ನು ಮಾಡ್ತೇವೆ. ಕೃಷಿ ಒಳಗೆ ಭಾಳ ತೃಪ್ತಿ ಅದ. ಏನೇ ಒಂದು ಗಿಡ ಆಗಲಿ ಒಂದು ಯಾವುದೇ ಬೆಳೆಸ್ಬೇಕಾಯ್ತಂದ್ರೆ ನನಗೆ ಒಂದು ರೀತಿ ಆನಂದ ಅನಿಸ್ತದೆ. ಅಪ್ಪವ್ರಿ, ತಾವು ಒಂದು ಮಾತನ್ನು ಹೇಳಿದ್ರಿ, ಯಾವುದೇ ಸಂದರ್ಭದೊಳಗಿದ್ರು ಸಹಿತ ಒಂದು ಹೊಸದು ಏನು ಸಂಶೋಧನೆ ಆಗಿದೆ ಅಥವಾ ಹೊಸ ವಿಚಾರ ಕೃಷಿ ಒಳಗೆ ಏನಿದೆ ಅದನ್ನ ನಾವು ಅಳವಡಿಸಿಕೊಳ್ತೀವಿ, ಅದರ ಮೂಲಕ ಉಳಿದಂತಹ ರೈತರಿಗೆ ಅದನ್ನ ತೋರಿಸಿ ಇದು ಈ ಒಂದು ತಂತ್ರಜ್ಞಾನದ, ಇದನ್ನು ತಾವು ಕೂಡ ಉಪಯೋಗ ಮಾಡ್ಕೊಳ್ರಿ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರ. ಅಪ್ಪವ್ರೆ, ಈಗ ಬಿಟಿ ಹತ್ತಿ ಬಗ್ಗೆ ಕೂಡ ತಾವು ಹೇಳಿದ್ರಿ. ಬಿಟಿ ಹೋಗ್ಬಿಡುತ್ತೆ ಈಗ, ಮತ್ತೀಗ ಬೇರೆ ಬೇರೆ ತಳಿ ಬಂದವು. ಈಗ ಒಂದು ಆಂಧ್ರದಲ್ಲಿ ಒಂದು ಈಗ ಸುಮಾರು ನಮ್ಮಲ್ಲಿ ಫಸ್ಟ್ ಅದು ಲೀಡರ್ ಮತ್ತು ಭಾರತೀಯ ಅಂತ ತಿಳ್ಕೊಂಡು ಆಂಧ್ರದಲ್ಲಿ ಒಂದು ಬೀಜ ಬಂತು ಆದ್ವಾನಿ ಒಳಗೆ. ನನಗೆ ಆಂಧ್ರದ ಒಬ್ಬ ಏಜೆನ್ಸಿ ಫೋನ್ ಮಾಡಿದ, ಅಪ್ಪವರೇ ನಮ್ಮಲ್ಲಿ ಹೊಸ ಬೀಜಗಳು ಬಂದಾವ ನೀವು ಮಾಡ್ಬೇಕಂದಾಗ ಫಸ್ಟ್ ನಾನೇ ಮಾಡಿದೆ ಅದು. ಮತ್ತೆ ಅದನ್ನು ಯಾಕಂದ್ರೆ ನಾವು ಮತ್ತೊಬ್ಬರಿಗೆ ಹೇಳಿದೀವಿ ಬೀಜ ಲಾಸ್ ಮಾಡಿತ್ತು ರೈತರು ಲಾಸ್ ಆಗ್ಬಾರ್ದು ಅಂತ ತಿಳ್ಕೊಂಡು ಮಾಡಿದಾಗ ಅದು ಒಳ್ಳೆ ಇಳುವರಿ ಬಂತು. ಸುಮಾರು ಲಕ್ಷಾನುಗಟ್ಟಲೆ ಈಗ ಏನಪ್ಪ ಅಂದ್ರೆ ಆ ಬೀಜವನ್ನು ಇನ್ನೂ ಯಾರು ಬಿಡ್ತಾ ಇಲ್ಲ. ನಮ್ಮೂರಾಗ ಪ್ರತಿಯೊಂದು 10% ತೊಗರಿ ಅದ, ಉಳಿದು ಎಲ್ಲ ಹತ್ತಿರಿ ಅದ. ಅದು ಲೀಡ್ರು ಮತ್ತು ಭಾರತೀಯ ಅಂದ್ರೆ ಅದರ ಗುಣ ಏನದ ಅಂತ ಕೇಳಿದ್ರೆ ಉಳಿದ ಹತ್ತಿಗಳು ಕೆಲವೊಂದು ಕುಡ್ ಬಡಿತಿರ್ತಾವ ಲಾಸ್ಟ್ ಟೈಮಿನೊಳಗೆ. ಇದು ಹೆಂಗದ ಈ ತಳಿ ಅಂದ್ರೆ ಲಾಸ್ಟ್ ಬಿಡಿಸೋವರೆಗೂ ಹತ್ತಿ ತೊಳಿ ಕುಡ್ ಬಡಿಯಂಗಿಲ್ಲ, ಬಿಡಿಸೋದನ್ನು ಯುಜಿ ಅಂದ್ರೆ ಹಿಂಗ ತೊಳಿಗಳನ್ನ ಬಿಡಿಸಿದ್ರೆ ಕರೆಕ್ಟ್ ಆಗಿ ಬರ್ತದೆ ಅನ್ನೋ ರೀತಿ ಒಳಗೆ ನಮ್ಮ ತಾಲೂಕದಾಗಂತೂ ಬರೀ ಆಡವನಿಗೆ ಒಂದೊಂದು ಗಾಡಿ ಕಟ್ಟಿಕೊಂಡು ಜೀಪ್ಗಳ ಮುಖಾಂತರವಾಗಿ ಹೋಗಿ ಹೋಗಿ ಬೀಜ ತರ್ತಾ ಇದ್ದಾರೆ. ಈ ವರ್ಷ ಮತ್ತೊಂದು ಹೊಸ ತಳಿಯನ್ನು ಈ ಹತ್ತಿಯಲ್ಲಿ ನಾನು ಮಾಡಿದ್ದೇನೆ. ಇನ್ನೊಂದು ಯಾವುದೋ ಒಂದು ತಳಿ ಮೊನ್ನೆ ಯಡ್ರಾಮಿ ತಾಲೂಕಿನೊಳಗೆ ವಡಗೇರಿ ಒಳಗೆ ಒಬ್ಬ ರೈತ ಮಾಡಿದ್ದ, ಅದನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ಅವ್ನ ನಂಬರ್ ಇತ್ತು, ಮಾತಾಡಿದೆ. ಅಪ್ಪೋರೇ ಇದು ಚೆನ್ನಾಗದ ಮಾಡಿರಿ ಅಂತ ಅನ್ನೋದಕ್ಕಾಗಿ ಈ ವರ್ಷ ಒಂದು 20 ಎಕರೆ ಅದರಲ್ಲಿ ಒಂದು 8 ಎಕರೆ ಏನಪ್ಪ ಅಂತಂದ್ರೆ ಬೇರೆ ಬೀಜ ಮಾಡಿದ್ದೀನಿ, ಆ ಬೀಜನೇ ಈ ವರ್ಷ ಮಾಡಿ ನಮ್ಮ ನೋಡಿ ಮತ್ತೆ ಭಾಳ ಮಂದಿ ರೈತರು ಮತ್ತೆ ಅದನ್ನು ಕೂಡ ಈಗ ಮುಂದುವರಿಸಿದ್ದಾರೆ. ತಮಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿರ್ಬೋದು ಅಥವಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧಿಕಾರಿಗಳು ತಮಗೆ ಒಂದು ಹೊಸ ವಿಚಾರದ ಬಗ್ಗೆ ತಮಗೆ ಹೇಳಬಹುದು, ಬೀಜಗಳ ಬಗ್ಗೆ, ತಳಿಗಳ ಬಗ್ಗೆ ಏನೋ ಒಂದು ತಂತ್ರಜ್ಞಾನ ಬಂದಿದ್ದು ತಮಗೆ ಮಾರ್ಗದರ್ಶನ ಮಾಡ್ತಾರೆ. ಉಳಿದಂತಹ ವಿಚಾರ ಬಂದಾಗ ಹೊಸ ಹೊಸ ಏನಾದರೂ ಈ ಕ್ಷೇತ್ರದೊಳಗೆ ಬಂದವ ಅನ್ನುವಂತಹ ಒಂದು ವಿಚಾರಕ್ಕಾಗಿ ತಾವು ಮತ್ತೆ ಯಾವ್ಯಾವ ಮಾಧ್ಯಮವನ್ನು ಅವಲಂಬಿಸಿದ್ದೀರಿ? ಮಾಧ್ಯಮಗಳಲ್ಲಿ ನಾವೇನು ಅಷ್ಟು ಇದು ಮಾಡಿಲ್ರಿ. ಅಂದ್ರೆ ತಾವು ಯಾವ ರೀತಿಯಿಂದ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀರಿ? ಸ್ವಂತ ನಮ್ಮ ಅನುಭವ ನೋಡಿ ಅನುಭವ ಪಡ್ಕೊತಾ ಇದ್ದೀವಿ. ಹೊಸ ಸಂಶೋಧನೆ ಆಗಿದೆ. ಈ ಯೂಟ್ಯೂಬ್ನಲ್ಲಿ ಕೂಡ ಒಳ್ಳೆ ಒಳ್ಳೆ ವಿಜ್ಞಾನಿಗಳು ಕೆಲವೊಂದು ವಿಚಾರಗಳನ್ನ ಯೂಟ್ಯೂಬ್ನಲ್ಲಿ ಹೇಳುತ್ತಾರೆ, ಅವ್ರ ನಂಬರ್ಗಳು ಇರ್ತವೆ. ಏನ್ ನಮ್ಮನ್ನ ಮಾಡ್ಬೇಕು, ಹೊಸ ಹೊಸ ಏನು ತಳಿಗಳು ಬಂದಿದ್ದಾವೆ ಅದ್ರ ಬಗ್ಗೆನೂ ನಾವು ಅದನ್ನ ಕುಂತು ಕೇಳಕತ್ತೀವಿ. ರಾತ್ರಿ ಒಂದ್ರ ತನ ಅದನ್ನ ಕೇಳ್ಕೊತ ಕೂತಿರ್ತೀವಿ, ಏನೇ ಒಂದು ಕೃಷಿ ಬಗ್ಗೆ ಆಗಲಿ. ಆ ರೀತಿ ಒಳಗೆ ಅದನ್ನ ನೋಡಿ ನಾವು ಕೂಡ ಯಾಕೆ ಮಾಡಬಾರ್ದು, ಅನುಭವ ದೊಡ್ಡದು. ಯಾಕಂದ್ರೆ ಪಾಠ್ಯ ಪುಸ್ತಕದಾಗ ಓದೋದಕ್ಕಿಂತ ನಮ್ಮ ಅನುಭವ ಭಾಳ. ರೈತ ಅಂದ್ರೆ ಹೆಂಗಿರ್ತಾನೆ, ಅವ್ನು ದೊಡ್ಡ ವಿಜ್ಞಾನಿ. ಅವನು ಇವತ್ತು ಗಳೆ ಯಾವ ಟೈಮ್ ಹೊಡಿಬೇಕು, ಯಾವ ಟೈಮಿಗೆ ಅದಕ್ಕೆ ಇದು ಮಾಡ್ಬೇಕು ಅನ್ನೋದು ಆ ರೈತನಿಗೆ ಗೊತ್ತಿರ್ತದೆ. ಕೆಲವು ಗಳೆ ಹೊಡಿಬೇಕಾಯ್ತ ಕೆಸರಾಗ ಹೊಡೆದು ಬಿಡ್ತಾರೆ, ಹೊಡೆದು ಬಿಟ್ಟರೆ ಅದು ಮಳೆ ಹೋಯ್ತು ಅಂದ್ರೆ ಭೂಮಿ ಬಿರಿದು ಬಿಡ್ತದೆ. ಯಾವ ರೀತಿ ಗಳೆ ಕಟ್ಟಬೇಕು, ಕಡ್ದು ಬೆಳೆದು ಅನ್ನುವಂಥದ್ದು ರೈತರಿಗೆ ಅನುಭವ ಇರ್ತದೆ. ನಾವು ಆತ್ರಕ್ಕೆ ಹೋಗಿದ್ದೀವಿ ಮೊನ್ನೆ, ಒಂದು ಕಾಶಿ ಜಗದ್ಗುರುಗಳ ಶಿಷ್ಯ ಇರೋದು, ಒಂದು ಮೆಣಸಿನ ಗಿಡದ ಫ್ಯಾಕ್ಟ್ರಿ ಮಾಡಿದ್ದಾರೆ. ಹಸಿಕಾಯನ್ನು ಅವರು ಫ್ಯಾಕ್ಟ್ರಿ ಒಳಗನೇ ತಯಾರು ಮಾಡ್ತಾರೆ. ಅಂದ್ರೆ ನಾವು ಹಸಿಕಾಯನ್ನೇ ಕಳಿಸೋದು ಅವರಿಗೆ ಫ್ಯಾಕ್ಟ್ರಿಗೆ. ಹಸಿಕಾಯಿ ಕಳಿಸಿದ್ರೆ ಅವ್ರೇನು ಮಾಡ್ತಾರ್ರಿ, ಅದಕ್ಕೆ ಕಟ್ ಮಾಡಿ ಅದೊಂದು ಬಾಕ್ಸಿನೊಳಗೆ ಹಾಕಿ ವರ್ಷಾನುಗಟ್ಟಲೆ ಉಣ್ತಾರಂತ, ಹೊರದೇಶಕ್ಕೆ ಅದು ಸಪ್ಲೈ ಆಗ್ತದಂತೆ. ಸುಮಾರು 1 ಕೆಜಿ ಮೆಣಸಿನಕಾಯಿಗೆ 700 ರೂಪಾಯಿದಂಗೆ ದರ ತಗೋತೀವಿ ಅಂತ ತಿಳ್ಕೊಂಡು ಹೇಳಿದಾಗ, ಮೊನ್ನೆನೂ ಕೂಡ ಲಾತೂರಿಗೆ ಸುಮಾರು 40 ಜನರು ಕರ್ಕೊಂಡು ಹೋಗಿ ಆ ಫ್ಯಾಕ್ಟ್ರಿಯಲ್ಲಿ ಹೋಗಿ ತಿರುಗಾಡಿ ನೋಡಿ ಬಂದೀವಿ. ಆ ಬೀಜ ಏನಪ್ಪ ಅಂತಂದ್ರೆ ನಮಗೆ ಸಿಕ್ಕಿಲ್ಲ. ಅವು ಅಯ್ಯಗಳ ಮುಖಾಂತರ ಅಂತಂತಂದ್ರೆ ಈ ನಮ್ಮಲ್ಲಿ ಕ್ಯಾನನ್ ಮೇಲೆ ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲ ರೈತರು ನೋಡ್ಕೊಂಡು ಬಂದಿದ್ದಾರೆ. ಮುಂದಿನ ಸಾರಿನೂ ಅದೊಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಗೆ ಒಂದು 50 ಎಕರೆ ವಿಸ್ತರಣೆ ಮಾಡ್ಬೇಕಂತ ಹೇಳ್ತಾರೆ ಅವರು. ಈಗ ಬರೀ ಒಂದು 4-5 ಮಂದಿ ರೈತರು ಮಾಡಿದ್ರೆ ಉಪಯೋಗ ಆಗಲ್ಲ, ಒಂದು 50 ರೈತರಿಗೆ ಮಾಡ್ಲಿಕ್ಕೆ ಹೇಳ್ರಿ, ನಾವೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತೀವಿ, ಸ್ವಂತ ನಿಮ್ಮ ಹೊಲಕ್ಕೆ ಬರ್ತೀವಿ, ಬಂದು ಅಲ್ಲೇ ಕಾಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ರೈತರಿಗೆ ಅದ್ರ ಬಗ್ಗೆ ಚರ್ಚೆದೊಳಗೆ ಅದ ಇನ್ನ ಮುಂದಿನ ಇದ್ರೊಳಗೆ ಮತ್ತೆ ಕಂಪನಿಯವ್ರನ್ನು ಕೂಡ ಬಂದು ನಮ್ಮಲ್ಲಿ ಒಂದು ರೈತರು ಸಭೆ ಮಾಡಿ ಯಾವ ರೀತಿ ಬೀಜ ಕೊಡ್ತಾರೆ, ಯಾವ ರೀತಿ ಖರೀದಿ ಮಾಡ್ತಾರೆ ಅನ್ನೋದು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಮಾಡ್ಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಒಂದು 6 ತಿಂಗಳ ಹಿಂದೆ ಹುಬ್ಬಳ್ಳಿ ಧಾರವಾಡದಿಂದ ಒಬ್ಬರು ಬಂದು ಮಹಾಗನಿ ಬಗ್ಗೆ ನಮಗೆ ತಿಳುವಳಿಕೆ ಕೊಟ್ಟರು. ಮಹಾಗನಿ ಅಂದ್ರೆ ಭಾಳ ಒಳ್ಳೆಯ ಒಂದು ಇದಾದ, ನಿಮಗೆ ಒಂದು 60 ಎಕರೆ ನಮಗೆ ಸೈಟ್ ಇದ್ರೆ ಕೊಡ್ರಿ, ನಾವೇ ಅದನ್ನೆಲ್ಲ ಬೆಳೆಸ್ತೀವಿ, ನಾವೇ ಏನಪ್ಪ ಅಂದ್ರೆ ನಿಮಗೆ ಹೋಗೋ ಬಂದಾಗ ಇಷ್ಟಿಷ್ಟು ರೊಕ್ಕ ಕೊಡ್ತೀವಿ ಅಂತ ಹೇಳಿದರು. ಆದರೆ ನೀರಾವರಿ ಪ್ರದೇಶದಲ್ಲಿ ಅದು ಬೆಳೆಯುವಂಥದ್ದು ಅಂತ ಕೇಳಿದಾಗ, ಇಲ್ಲ ಅದು ಮಳೆ ಪ್ರದೇಶದಲ್ಲಿನೂ ಬಯಲು ಇದ್ರೊಳಗೂ ಬೆಳೀತದೆ ಅನ್ನೋಂಥ ಮಾತು ಹೇಳಿದ್ದಾರೆ. ಆದರೆ ನಮ್ಮ ರೈತರು ಹೆಂಗಿರ್ತದೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಭೂಮಿ ಇದ್ದವ್ರು ಇರ್ತಾರೆ, ಮತ್ತು ಕೊಟ್ಟು 6-8 ವರ್ಷಗಟ್ಟಲೆ ಸುಮ್ ಕೊಡೋಕ್ಕಾಗಂಗಿಲ್ಲ. ಹಾಗಾಗಿ ಅದು ಮಹಾಗನಿ ಅಂತಂದ್ರೆ ಆದಷ್ಟು ನಮ್ಮ ಹೊಲದಲ್ಲೇ ಒಂದಿಷ್ಟು ಮಾಡಬೇಕನ್ನುವಂಥ ಯೋಜನೆ ಕೂಡ ಹಾಕೊಂಡಿದ್ದೀವಿ. ಈಗ ಫಸ್ಟ್ ಅಂತಂದ್ರೆ ನಮ್ಮ ಮಠದ ಆವರಣದೊಳಗೆ ಹಣ್ಣಿನ ಗಿಡಗಳು ಅಂದ್ರೆ ಮಾವಿನ ಗಿಡಗಳು ಮತ್ತು ನಿಂಬೆ ಗಿಡಗಳು ಆಲ್ರೆಡಿ ಮಾಡಿದ್ದೀವಿ. ನಿಂಬೆ ಗಿಡದ ನೋಡಿದ್ರೆ ಮೋಸಂಬಿಕಾಯಿ ಅಂತೀರಿ, ಆ ಟೈಪ್ ಬೆಳವಣಿಗೆ ಆಗಿದೆ. ಅವಕ್ಕೆಲ್ಲ ನಾವು ಕೆಮಿಕಲ್ಸ್ ಏನು ಹಾಕಂಗಿಲ್ಲ, ಬರೀ ಕುರಿ ಗೊಬ್ಬರ ಇಂಥದೇ ಯೂಸ್ ಮಾಡಿದ್ದೀವಿ. ಅದು ನಾವಂತೂ ಮಾರ್ಲಿಕ್ಕೆ ಹೋಗಿಲ್ಲ, ಅದೆಲ್ಲ ಮಠದಾನ ಸುಮಾರು 500 ಮಕ್ಕಳದವೆ. ಉಪ್ಪಿನಕಾರ ಹಾಕ್ತೀವಿ, ಎಲ್ಲ ಊಟ ಮಾಡ್ತೀವಿ ಅಂದ್ರೆ ಬಂದವರೆಲ್ಲ ಹಂಗೆ ತುಂಬಿಕೊಂಡು ಹೋಗ್ತಾನೆ ಇದ್ದಾರೆ. ಹಾಗಾಗಿ ಒಳ್ಳೆ ರೀತಿ ಒಳಗೆ ಕೃಷಿ ಮಾಡುವಂಥ ರೈತರು ಬಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಅವ್ರಿಗೆ ಏನು ಬೇಕಾದ್ರೂ ಕೂಡ ನಾವು ಸಹಕಾರ ಮಾಡ್ತೀವಿ. ಅವರಿಗೆ ಮಾಡುವಂಥವ್ರು ಬೇಕು, ಇವತ್ತೆ ದುಡಿಯೋರು ಭಾಳ ಕಮ್ಮಿ ಅದ, ಆ ಹೊಲಗಳ್ದಾಗ ಆಳ್ಗಳು ಸಿಗಂಗಿಲ್ಲ, ದುಡಿಯೋರು ಕಮ್ಮಿ ಅದ. ಅದಕ್ಕೆಲ್ಲರೂ ದುಡಿದು ಉಣ್ಣುವುದು ಭಾಳ ಯೋಗ್ಯ ಅಂತ ನನ್ನ ವಿಚಾರ ಅದ. ಅಪ್ಪರೆ, ಈಗ ನಾವು ಈಗಿನ ಸನ್ನಿವೇಶ ನೋಡಿದ್ರೆ ರೈತರ ಸಂಕಷ್ಟಗಳು ಭಾಳ ಅದಾವ, ವಿಶೇಷವಾಗಿ ಅವರು ಸಂಘಟಿತರಾಗದೇ ಇರೋದ್ರಿಂದ ಮತ್ತಷ್ಟು ಕಷ್ಟಗಳನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನೊಳಗ ನಮ್ಮ ರೈತರು ಸಂಘಟಿತರ ಆಗುವುದಿಲ್ಲ ಅನ್ನುವಂತಹ ಒಂದು ಕೂಗು ಕೂಡ ಅದ. ನಮ್ಮ ರೈತರು ಒಗ್ಗೂಡುದಿಲ್ಲ, ಒಬ್ಬೊಬ್ಬರೇ ಕೆಲಸ ಮಾಡ್ತಾರ, ಹಿಂಗಾಗಿ ಕಷ್ಟಗಳು ಅವ್ರನ್ನ ಬೆನ್ನು ಬಿಡುವುದಿಲ್ಲ ಅನ್ನುವಂಥದ್ದು. ರೈತರ ಸಂಘಟನೆ ಆಯಿತು ಅಂತಂದ್ರೆ ಕೃಷಿ ಏನು ಕಾರ್ಯಕ್ರಮಗಳದಾವ ಅವು ಸಾಂಗವಾಗಿ ತಮ್ಮಷ್ಟಕ್ಕೆ ತಾವೇ ನಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಆಗ್ತದೆ. ಅಲ್ಲಿ ಕೂಲಿ ಆಳುಗಳನ್ನ ಸಹಿತ ನಾವು ದೂರಿಟ್ಟು ನಮ್ಮ ಕೆಲಸಗಳನ್ನ ನಮ್ಮ ರೈತರೇ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಈ ನಿಟ್ಟಿನೊಳಗೆ ತಾವು ಏನು ಮಾರ್ಗದರ್ಶನ? ನಾವು ಮೇ ತಿಂಗಳಲ್ಲಿ ಕಣಿಯೇರಿ ಮಠದಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ದಲ್ಲಿ ಸುಮಾರು ಹಾವೇರಿ, ಹುಬ್ಬಳ್ಳಿ ಎಲ್ಲಾ ಕಡೆದೂ ಕೂಡ ಸಾವಯವ ಕೃಷಿ ರೈತರು ಕೂಡ ಬಂದಿದ್ರು. ಅವ್ರು ಬರಬೇಕಾದ್ರೆ ಒಂದೊಂದು ವಸ್ತುಗಳನ್ನ ಅಲ್ಲಿ ತಗೊಂಡು ಬಂದಿದ್ರು ಅವರು. ನಮ್ಮಲ್ಲಿ ತೆಂಗಿನ ಗೆರೆ ಏನದ ಅಲ್ಲ, ಈ ತೆಂಗಿನ ಗೆರೆ ಏನಪ್ಪ ಅಂತಂದ್ರೆ ನಾವು ಕಡಿದು ಹೊರಗೆ ಒಗೆದು ಬಿಡ್ತೀವಿ, ಯಾವುದೋ ಕಾರ್ಯಕ್ರಮದಲ್ಲಿ ಕಡಿತೀವಿ, ವೈದ್ಯಕೀಯ ಶಿಂದ್ರ ಅದನ್ನು ತಿಪ್ಪೆ ಹಾಕಿ ಕಡೆ ಒಗೆದು ಬಿಡ್ತೀವಿ. ಅಲ್ಲಿ ಒಬ್ಬ ರೈತ ಅಲ್ಲಿ ಬರೆದಂತಕ್ಕಂಥ ಏನು ತೆಂಗಿನ ಗೆರೆಗಳನ್ನು ಅವನ್ನ ಸುಲಿದು ಅವನ್ನ ಟೋಪಿ ಟೈಪ್ ಮಾಡಿದ್ದವ. ಟೋಪಿ ಮಾಡಿ ಮಾತಾಡಿದ, ಒಂದು 10 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅವ ಹೇಳ್ದ ಒಂದು ಟೋಪಿಯನ್ನು 700 ರೂಪಾಯಿಗೆ ಮಾರಿದ, ಒಂದು ಟೋಪಿ ಅದು 700 ರೂಪಾಯಿಗೆ ಮಾರಾಟ ಆಯ್ತು ಅಂತಂದರೆ ಏನದು ಅಂತ ನಾವು ವಿಚಾರ ಮಾಡಿ ನೋಡಿದಾಗ ಸುಮಾರು ತಂದಿದ್ದ. ಅವ ಎಲ್ಲಿ ಹೋಗ್ತಾವಪ್ಪ ಅವ ಟೇಪಿಗೆ ಅಂದ್ರೆ ಗೋವಾದಂಥ ಊರೊಳಗೆ ಹೊರದೇಶದವರಿಗೆ ಇಲ್ಲಿಂದ ತೊಗೊಂಡು ಹೋಗಿ ಅವ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾನೆ. ಒಂದನೇದ್ದು. ಇನ್ನೊಂದು, ಅಲ್ಲಿ ಏನು ಬಂದಿರ್ತಕ್ಕಂಥ ರೈತರು ಏನಪ್ಪ ಅಂದ್ರೆ ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅಲ್ಲಿ ತೊಗೊಂಡು ಬಂದಿದ್ರು, ಸಣ್ಣ ಸಣ್ಣ ಪಾಕೆಟ್ ಮಾಡಿಕೊಂಡು ಯಾವ ಊರ್ಲಿಂದ ಏನು ಬಂದಾರೆ, ನೀವು ಎಷ್ಟು ಬೆಳೆದ್ರಿ, ಏನು ಈ ರೀತಿ ಒಳಗೆ ಬಂದಿತ್ತು. ಕೆಲವೊಂದು ರೈತರು ಬಂದಂಥ ಸಂದರ್ಭದೊಳಗೆ ನಾವೂ ಕೂಡ ಅವ್ರ ಕೂಡ ಚರ್ಚೆಯನ್ನು ಮಾಡಿದ್ವಿ. ನಾವು ಬೆಳಿತೀವಿ, ಬೇಕಾದಷ್ಟು ಮಾಲು ಬೆಳಿತೀವಿ, ಕುಂಟಲ್ಗಟ್ಟೆ ಬೆಳಿತೀವಿ, ಯಾರೋ ದಲ್ಲಾಳಿಗೆ ಕೊಡ್ತೀವಿ, ಅದು ರೇಟ್ ಸಿಗಂಗಿಲ್ಲ, ಏನು ಸಿಗಲ್ಲ. ಆ ಭಾಗದ ಜನರು ಏನು ಮಾಡಕತ್ತಿದ್ದಾರೆ ಅಂದರೆ ಸುಮಾರು ಒಂದು 50-100 ಮಂದಿ ರೈತರು ಕೂಡ್ಕೊಂಡು ಒಂದು ಸಂಘ ಮಾಡಿಕೊಂಡು ಅದರದೇ ಆದಂಥ ಒಂದು ತಳಿಯ, ಈಗ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ನಾವು, ಹೆಸರಾಗಿರ್ಬೋದು ಉದ್ದ ಆಗಿರ್ಬೋದು, ಇವೆಲ್ಲ ಬೆಳೆಗಳನ್ನು ಅವರು ಪಾಕೆಟ್ ಮುಖಾಂತರವಾಗಿ ಮಾಡಿ ನಮ್ಮಲ್ಲಿ 4,000 ರೂಪಾಯಿ ಕ್ವಿಂಟಲ್ ಜೋಳ ನಾವು ಕೊಡ್ತೀವಿ, ನಾವು ಇಲ್ಲಿ ಅದೇ ಒಂದು ಪಾಕೆಟ್ನಲ್ಲಿ ಇರುವಂಥ ಜೋಳಗಳನ್ನು ನಾವು ಡಬಲ್ ಆಗಿ ಅದಕ್ಕೆ ಕೊಟ್ಟು ತಗೋತೀವಿ. ಆ ರೀತಿ ಒಳಗೆ ಏನಾದರೂ ಇದ್ರೆ ಮಾಡಬೇಕಂತಂದಾಗ ಕಣೇರಿಯ ಸ್ವಾಮೀಜಿಯವರಾಗಿರ್ಬೋದು ಅನೇಕರು ಕೂಡ ಹೇಳಿದರು, ನಿಮಗೆ ಏನೇನು ಸಹಕಾರ ಬೇಕು, ಯಾವ ರೀತಿ ಮಾಡಬೇಕನ್ನೋ ಇದಾದ, ಇನ್ನೊಂದು ಸಾರಿ ಬಂದಾಗ ನೀವು ಕೂಡ ಬರ್ರಿ, ಅದನ್ನು ನಮ್ಮ ರೈತರದೊಂದು ಇದು ಮಾಡಿಕೊಂಡು ಯಾವುದೇ ಬೆಳೆ ನಾವು ಬೆಳೆದಿರತಕ್ಕಂಥ ಬೆಳೆಯನ್ನು ಇವತ್ತೆಲ್ಲ ನಾವು ಶಿವಮೊಗ್ಗ ಈ ಕಡೆ ಏನು ಚಿಕ್ಕಮಗಳೂರು ಆ ಕಡೆ ಏನು ಮಾಡ್ತಾರೆ ಅಂದ್ರೆ ಕಾಪಿ ಗಿಪಿ ಬೆಳೀತಾರೆ ಅಂದರೆ ಅವ್ರ ವೈದ್ಯಕೀಯ ದಲ್ಲಾಳರಿಗೆ ಹಾಕಂಗಿಲ್ಲ, ಅವ್ರು ಸ್ವಂತ ಅವ್ರದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಒಂದು ಹೆಸರಿಟ್ಟು ಅದಕ್ಕೊಂದು ಇದು ಕೊಡ್ತಾರೆ. ನಮ್ಮಲ್ಲಿನೂ ಕೂಡ ಈಗ ನಾವು ಏನು ಇಲ್ಲಿ ನಮ್ಮ ಜಿಲ್ಲೆಯೊಳಗಿರ್ತಕ್ಕಂಥ ರೈತರಿಗೆ ಹೇಳೋದೇನೆಂದರೆ ನಾವು ಬೆಳಿಬೇಕಾಗಿರ್ತಕ್ಕಂಥ ಹೆಸರಾಗಿರ್ಬೋದು ಎಳ್ಳಾಗಿರ್ಬೋದು ಎಲ್ಲ ಒಂದು ಇದು ಮಾಡಿಕೊಂಡು ನಾವು ಪಾಕೆಟ್ ಸಿಸ್ಟಮ್ ಒಂದು ಇದು ಮಾಡಿಕೊಂಡು ಕೊಟ್ಟದ್ದಾದರೆ ರೈತರಿಗೆ ಒಳ್ಳೆ ಒಂದು ಬೆಲೆ ಸಿಗುತ್ತೆ. ಈಗ ನಾವು ನೋಡ್ರಿ ಜೋಳ ತೊಗರಿ ಆಗಿರ್ಬೋದು ಈ ವರ್ಷ ತೊಗರಿ ರೇಟ್ ಚೆನ್ನಾಗದ, ಆ ಮತ್ತು ಬೇರೆ ಕೆಲವೊಂದು ಬೆಳೆದಿರ್ತೀವಿ ನಾವು ಹೋಗಿ ಕೆಸಿ ಅಂತ ದಲ್ಲಾಳರಿಗೆ ಕೊಟ್ಬಿಡ್ತೀವಿ, ಅದರಿಂದ ನಮ್ಮ ರೈತರಿಗೆ ಲಾಸ್ ಆಗ್ತದೆ. ನಮ್ಮದೇ ಆದಂಥ ಒಂದು ಸಂಘಟನೆ ಮಾಡಿಕೊಂಡು ಒಂದು ಎಲ್ಲ ರೀತಿಯೊಂದು ಇದು ಮಾಡಿಕೊಂಡು ಹೋದರೆ ರೈತ ಭಾಳ ದೊಡ್ಡ ಮುಂದೂಡಲಿಕ್ಕೆ ಸಾಧ್ಯ ಅದಿಲ್ಲ. ಅದಕ್ಕೆ ಅಪರೇ ತಾವು ಹೇಳಿದ್ರಿ ಗೋಮೂತ್ರವನ್ನು ಬಳಸ್ಕೊಳ್ತಾ ಇದ್ದೀವಿ, ಆಮೇಲೆ ಏನು ಬೆಳೆ ಉಳಿಕೆ ತಾವೇನು ಹೇಳಿದ್ರಿ ಭಾಳ ಮುಖ್ಯವಾದಂಥ ಒಂದು ವಿಚಾರ ತಾವು ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಬೆಳೆಗಳನ್ನು ಸುಡೋದ್ರಿಂದ ಭೂಮಿನೂ ಬರಡ್ ಆಗ್ತದೆ, ಆಮೇಲೆ ಮುಂದಿನ ದಿನಗಳಲ್ಲಿ ಅದು ಬೆಳೆಯುವುದಕ್ಕೆ ಅದಕ್ಕೆ ಭಾಳ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಇರ್ತದೆ, ಸುಧಾರಣೆ ಆಗಂಗಿಲ್ಲ. ಇಂಥ ಒಂದು ನಿಟ್ಟಿನೊಳಗೆ ತಾವು ಏನು ಬೆಳೆ ಉಳಿಕೆಗಳದಾವ ಅದನ್ನು ಮಣ್ಣಿನೊಳಗೆ ಬೆರೆಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ಈ ನಿಟ್ಟಿನೊಳಗೆ ಸಾವಯವ ಕೃಷಿಯನ್ನು ನಮ್ಮ ರೈತರು ಎಲ್ಲರೂ ಬಹುತೇಕ ಈ ಭಾಗದ ಎಲ್ಲ ರೈತರು ಅದನ್ನು ಅಳವಡಿಸಿಕೊಳ್ಬೇಕು. ನಾವು ಹೇಳೋದು ಅಂತಂದ್ರೆ ವಿಷಮುಕ್ತ ಆಹಾರವನ್ನು ಕೊಡಬೇಕನ್ನೋಂಥದ್ದು ನಮ್ಮ ಅಭಿಪ್ರಾಯ. ಅದು ಯಾಕಂದ್ರೆ ಇದು ಕೆಮಿಕಲ್ಸ್ ಬೆಳೆದ್ರಿಂದ ಅದು ಏನಾಗಿಬಿಡುತ್ತೆ ಅಂತಂದ್ರೆ ನಾವು ಪ್ರತಿಯೊಂದನ್ನು ವಿಷ ತಿಂದಂಗೆ. ಈಗ ಅಲ್ಲೇ ನಾವು ಗೊಬ್ಬರ DAP ಹಾಕ್ತೀವಿ, ದುನಿಯಾದ ಗೊಬ್ಬರ ಹಾಕಿ ಬೆಳಿತೀವಿ, ಅದು ವಿಷ ಪದಾರ್ಥ ಅಂತ ಅನ್ನುವಂಥ ರೀತಿಯೊಳಗೆ ನಾವು ಹೇಳಬೇಕಾಗ್ತದೆ. ಈ ಸಾವಯವ ಕೃಷಿಯೊಳಗೆ ಏನಪ್ಪ ಅಂತಂದರೆ ಇಂಥ ಪದಾರ್ಥಗಳನ್ನು ನಾವು ಊಟ ಮಾಡಿತಾದ್ರೆ ಕಾಯಿಪಲ್ಲೆ ಆಗಿರ್ಬೋದು ಯಾವುದೇ ನೀವು ಉಂಡ್ರಿ ಅದು ಆರೋಗ್ಯಕ್ಕೆ ಒಳ್ಳೆಯದಿರ್ತದೆ. ಈಗ ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಾರೆ, ಇವತ್ತು ನೀವೆಲ್ಲ ಮಾರ್ಕೆಟ್ನಲ್ಲಿ ನೋಡ್ತಿರ್ತೀರಿ ಮಾವಿನ ಹಣ್ಣುಗಳು ಹಣ್ಣೇ ಆಗಿರಲ್ಲ, ಅವಕ್ಕೆಲ್ಲ ಇಂಜೆಕ್ಷನ್ಗಳು ಕೊಟ್ಟು ನೋಡಿದಾಗ ನಮಗೆ ಭಯ ಅನ್ನಿಸ್ತದೆ. ನಾನಂತೂ ಸ್ವಂತವಾಗಿ ಹೇಳ್ತೀನಿ ಯಾವುದೇ ತರಕಾರಿಗಳನ್ನು ನಾನು ಸ್ವಂತ ನಮ್ಮ ಮಠದಲ್ಲೇ ನಾವು ಬೆಳಿತೀವಿ, ಅದಕ್ಕಾಗಿ ಯಾವುದೇ ಕೆಮಿಕಲ್ ಹೊಡೆಯಂಗಿಲ್ಲ. ಬರೀ ಏನಪ್ಪ ಅಂತಂದ್ರೆ ಗೋಮೂತ್ರ ಬೇವಿನ ಎಣ್ಣೆ ಇಂಥದ್ದು ಹೊಡೆದು ನಮ್ಮ ಮಠದ ಶಾಲೆಯ ಮಕ್ಕಳಿಗೆ ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾವೆ. ನಾನು ಅದಕ್ಕೊಂದು ಬೇರೆ ಪ್ಲಾಂಟೇಷನ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಕೃಷಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದೀವಿ. ನಾವು ಬರೀ ನೌಕರಿ ಮೇಲೆ ಡಿಪೆಂಡ್ ಆಗಿರಬಾರ್ದು, ನೀವು ಕೂಡ ಸಾವಯವ ಕೃಷಿ ಮಾಡಬೇಕನ್ನುವಂಥ ರೀತಿಯೊಳಗೆ ಮಾಡ್ಲಿಕ್ಕತ್ತೀವಿ. ಇನ್ನೂ ಸುಮಾರು ಗೋವುಗಳನ್ನು ಕಟ್ಟಿಕೊಂಡು ಅದಕ್ಕೆ ಒಳ್ಳೆ ರೀತಿಯಿಂದ ಮಾಡ್ಬೇಕಂತೀವಿ. ಆದ್ರೆ ಜನರಿಗೆ ಏನಾಗಿಬಿಟ್ಟದ ಅಂದ್ರೆ ಒಂದು ಚಟ ಬಿದ್ದುಬಿಟ್ಟದ, DAP ಗೊಬ್ಬರ ಹಾಕ್ಲಿ ಅಂದ್ರೆ ಬೆಳೆಯಂಗಿಲ್ಲ ಅನ್ನುವಂಥದ್ದು ಒಂದು ಇದು ಬಂದ್ಬಿಟ್ಟದ್ರಿ. ಆದ್ರೆ ಭೂಮಿ ಒಳಗೆ ನಾವು ನೋಡಿದ್ರೆ ಎಷ್ಟು ಮಂದಿ ಗೊಬ್ಬರ ಚೆಲ್ತಾರೆ, ಈಗೆಲ್ಲ ಕೋಳಿ ಗದ್ದಿಗಳಂತೂ ನಾವು ನೋಡ್ತಿರ್ತೀವಿ, ಅಲ್ಲಿ ಸುಮಾರು 1 ಎಕರೆಕ್ಕೆ 4-5 ಚೀಲ ಗೊಬ್ಬರ ಹಾಕ್ತಾ ಇರ. ಹಾಗಾಗೋದ್ರಿಂದ ಏನಾಗ್ತಾರೆ, ಭೂಮಿ ಒಳಗಿರ್ತಕ್ಕಂಥ ಫಲವತ್ತತೆ ಹೋಗಿಬಿಡ್ತದೆ. ಅದು ಅದಕ್ಕೆ ನಾವು ಹೇಳೋದು ಅಂತಂತಂದ್ರೆ ಎಲ್ಲರೂ ಈ ವಿಷ ಪದಾರ್ಥವನ್ನು ಏನು ಕೆಮಿಕಲ್ಸ್ ಹಾಕೋದು ಬದಲು ನಾವು ಸಾವಯವ ಕೃಷಿನೇ ಮಾಡ್ಕೊಂತ ಹೋದ್ರೆ ಭೂಮಿಯೊಳಗೂ ಒಳ್ಳೆಯ ಒಂದು ಶಕ್ತಿ ಬರ್ತದೆ, ನಿಮಗೂ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತು ನೋಡಿ ಎಷ್ಟು ಮಂದಿ ಪೇಷೆಂಟ್ಗಳು ನೋಡ್ರಿ, ಎಲ್ಲರೂ ಬರೀ ಸುಗಾರ BP ಇಂಥವು ಹೇಳ್ತಾರೆ ಅಂದ್ರೆ ನಮ್ಮ ಉಣುವಂಥ ಆಹಾರ ಅಂದ್ರೆ ವಿಷಮಯ ಆಗಿಬಿಟ್ಟದ, ಭೂಮಿನೇ ವಿಷಮಯ ಆಗಿಬಿಟ್ಟದ. ಅದಕ್ಕೆ ಆ ಭೂಮಿ ವಿಷಮಯ ಆಗಬಾರ್ದಂದ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನೇ ಮಾಡಬೇಕು, ಅದರಿಂದನೇ ನಾವು ಮಾಡಿದ್ದಾದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತದೆ. ಎಲ್ಲ ರೀತಿಯೂ ಭಾಳ ವೇಸ್ಟ್ ಮಾಡ್ತೀವಿ ನಾವು, ಒಂದು DAP ಒಂದು ಚೀಲ DAP ತರಬೇಕಾದ್ರೆ 1,300-1,500 ರೂಪಾಯಿ ತರ್ತೀವಿ ನಾವು. ಅದೇ ನಾವು ಕಸಕಡ್ಡಿಗಳನ್ನು ಇವತ್ತು ಎಷ್ಟೋ ಕಸಗಳನ್ನು ನಾವು ವ್ಯಾಜ್ಯವಾಗಿ ಒಟ್ಟು ಸುಟ್ಬಿಡ್ತೀವಿ ಹೊಲ್ದಾಗ ಹೋಗಿ, ನಾವೊಂದು ಗಟಾರ ತೆಗ್ ಮಾಡಿ ಅದರೊಳಗೆ ಹಾಕಿಬಿಟ್ರೆ ಮುಂದೆ ಮಳೆಗಾಲದಾಗ ಅದು ಒಳ್ಳೆ ಗೊಬ್ಬರ ಕೊಡ್ತದೆ ನಮಗೆ. ಅದಕ್ಕೆ ವಿಷ ಪದಾರ್ಥವನ್ನು ಉಣಬೇಡ್ರಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದ. ಯಾಕಂದ್ರೆ ಗೊಬ್ಬರವನ್ನು ನೀವು ಹಾಕ್ಬೇಕಾಯ್ತು, ಹೆಂಡೆ ಗೊಬ್ಬರ ಹಾಕ್ರಿ, ಈ ಗೋಮಯ ಏನದಲ್ಲ ಈಗ ಕೃಷಿಯೊಳಗೆ ಇದರ ಭಾಳ ದೊಡ್ಡ ಉತ್ಪನ್ನ ಆಗ್ತದೆ ಮುಂದಿನ ದಿನ, ಖರ್ಚೇ ಇರಂಗಿಲ್ಲ ಯಾವುದು ರೈತನಿಗೆ. ಹಾಗಾಗಿ ನೀವೇನಪ್ಪ ಅಂದ್ರೆ ಸಾವಯವ ಕೃಷಿ ಒಳಗನೆ ಹೆಚ್ಚಿನ ರೀತಿಯೊಳಗೆ ಎಲ್ಲಾ ರೈತರು ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಳ್ಳೇದು. ಆತ್ಮೀಯರೇ, ಇಲ್ಲಿ ತನಕ ತಾವು ಜೇಬರ್ಗಿ ತಾಲೂಕು ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ಪೂಜ್ಯರಾದಂಥ ಷಟ್ಸ್ಥಲ ಬ್ರಹ್ಮೇ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ಕೃಷಿ ಅನುಭವವನ್ನ ಇಲ್ಲಿ ತನಕ ತಾವು ಕೇಳ್ತಾ ಇದ್ರಿ. ಅವರ ಒಂದು ಕೃಷಿ ಅನುಭವ ಬಹಳ ದೊಡ್ಡದು. ಇಲ್ಲಿ ತನಕ ಏನು ಅವರು ತಮ್ಮ ಸ್ವಂತ ಕಾಯಕದಿಂದ ಕೃಷಿ ಮಾಡ್ತಾ ಇರುವಂತಹ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟು ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಮತ್ತ ಒಂದು ಕೃಷಿ ಬದುಕಿನೊಳಗೆ ಒಂದು ಬೆಳಕನ್ನ ಅವರು ಚೆಲ್ಲಿದ್ದಾರೆ. ಅವರ ನುಡಿಗಳು ತಮ್ಮ ಜೀವನಕ್ಕೆ ಪ್ರೇರಣೆ ಆಗ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ಅವರ ಮಾರ್ಗದರ್ಶನದೊಳಗೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಸುಸ್ಥಿರವಾದಂತಹ ಕೃಷಿ ಬದುಕನ್ನ ರೂಪಿಸಿಕೊಳ್ತೀರಿ ಅಂತ ಹೇಳಿ ಭಾವಿಸ್ತಾ, ಅಪ್ಪವರೇ ತಾವು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ದಯಮಾಡಿಸಿದ್ರಿ ಇವತ್ತು, ಅದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಎಲ್ಲ ಕೇಳುಗರ ಸೌಭಾಗ್ಯ. ತಮ್ಮ ಒಂದು ನುಡಿಗಳಿಂದ ನಾವು ಕೂಡ ಪ್ರೇರಿತರಾಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಎಲ್ಲ ರೈತರಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಬಿತ್ತರ ಮಾಡುವಂತಹ ಒಂದು ಅವಕಾಶವನ್ನು ತಾವು ನಮಗೆ ದಯಪಾಲಿಸಿದ್ರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಶರಣು ಶರಣಾರ್ಥಿ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೀವರ್ಗಿ ತಾಲೂಕಿನ ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ಪೂಜ್ಯರಾದ ಷಟ್ಸ್ಥಲ ಬ್ರಹ್ಮ ಡಾ ಸಿದ್ದರಾಮ ಶಿವಾಚಾರ್ಯ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ, ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ RS ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130-396-809. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಈಗ ಕೇಳಿ ಬೆಳಗಾವಿಯ ಡಿ ಸಕ್ರವ್ವ ಎಲ್ಲವ ಪಾತ್ರೋಟ ಮತ್ತು ಸಂಘಟಕರಿಂದ ಜನಪದ ಗೀತೆಗಳು. ಅಲ್ಲ ಕಿಸ್ತಾ